ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕಾರ್ಯಕ್ರಮ ಕೃಷಿ ರಂಗ. ಈಗ ಸಂದೇಶ, ನಂತರ ಮಣ್ಣಿನ ಮಗ. ದ್ರಾಕ್ಷಿ, ಬಾಳೆ ಮತ್ತು ಕಬ್ಬಿನ ಬೇಸಾಯ ಅನುಭವ ಕುರ ತತ್ವ ಪದಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ. ಹಾ, ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ. ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರ. ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ನಿಮ್ಮ ಬ್ಯಾಂಕ್ ಅಥವಾ ಕೆಪಿಎಂಇ ತಿದ್ದುಪಡಿ ಕಾಯ್ದೆ ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಟೋಲ್ ಫ್ರೀ ನಂಬರ್ 1800-11-2356 ಪರ್ ಕಾಲ್ ಕರೆಂ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಮಣ್ಣಿನ ಮಗ. ದ್ರಾಕ್ಷಿ ಪ್ರಗತಿಪರ ರೈತರಾದ ರಮೇಶ್ ಮಂಜುನಾಥ್ ಭದ್ರಿಯವರೊಂದಿಗೆ ಮಾತುಕತೆ. ಮಣ್ಣಿನ ಮಗ ವಿಚಾರಧಾರೆಯ ರೈತರಾಗಿರುವಂತಹ ರಮೇಶ್ ಮಂಜುನಾಥ್ ಬಡ್ರಿ ಅವರ ತೋಟದೊಳಗ ಇದ್ದೀವಿ. ಬಡ್ರಿ, ಮಾರ್ಗದರ್ಶನ ನೀಡಬಹುದಾಗ್ಯದ? ವಿಶೇಷವಾಗಿ ನಮ್ಮ ಯುವ ರೈತರಿಗೆ ಅವರು ಅನೇಕ ಸಲಹೆ ಸೂಚನೆಗಳನ್ನು. ಡಿಫಾರ್ಮಸಿ 96 ಮುಗಿಸಿದೆ. ಮುಗಿಸಿದ ತಕ್ಷಣ ಹಂಗ ಅಗ್ರಿಕಲ್ಚರ್ ಏನ್ ಅಷ್ಟೊಂದು ಇಲ್ಲಿ ನಮ್ಮ ಏರಿಯಾದಾಗ. ಅವಾಗ ತೀರ್ಕೊಂಡ ತಕ್ಷಣ ಇಲ್ಲಿ ಮನೆ ಹಿರಿ ಮಗ ನಾನೇ ಇದ್ದ ಸಲುವಾಗಿ ಮನೆಯನ್ನು ನಮ್ಮ ರಿಲೇಟಿವ್ಸ್ ಎಲ್ಲ ಸಂಬಂಧಿಕರು ಏನಂದ್ರು, ಬೇಡ ನೀನು ಆರಿಸಿ ಬಂದೆ. 2010 ಜಾಗ ತಾಲೂಕು ಪಂಚಾಯತಿ ಸದಸ್ಯಾಗಿ ಜನರ ಸೇವೆ ಮಾಡಿದೆ. 2010 ನಮ್ದು ಸಣ್ಣಂಗೆ ಸ್ವಲ್ಪ ಸಾಲ ಮಾಡೋದು, ಬ್ಯಾಂಕ್ನಾಗಿನ ಹೊಳೆ ಲೋನ್ ಕಟ್ಟಕ್ ಹಾಕಿರ್ಲಿಲ್ಲ, ಆ ರೀತಿ ಜೀವನ ಮಾಡ್ಕೊಂತ ಬರಾಕತ್ತಿ. ನೀರಾವರಿ ಸಚಿವರಾದಾಗ ಈ ಎಸ್ಪೆಷಲಿ ಬಿಜಾಪುರ ಜಿಲ್ಲೆಗೆ ನಮ್ದು ನೀರಾವರಿ ಒದಗಿಸಿಕೊಟ್ರಲ್ಲ, ಆ ಕೊಟ್ಟನ್ರಿ. ಒಕ್ಕಲ್ತನಕ್ ಬರೋದಕ್ಕಿಂತ ಮೊದಲು ತಮಗ ಅನುಭವ ಇತ್ತ ಈ ಕ್ಷೇತ್ರದ್ದು? ಇತ್ತು. ನಮ್ದು ಒಕ್ಕಲ್ತನ ಏನ್ರ ಉದ್ಯೋಗ ಮಾಡ್ಬೇಕಂತ ವಿಚಾರ ಮಾಡೋದು ಇದನ್ನ ಮಾಡ್ಕೋತ ಇದ್ದೇವ್ರಿ. ಅಂದ್ರೆ ಒಕ್ಕಲ್ತನ ಇಲ್ಲಿ ನಾವು ಇಲ್ಲಿ ಇದ್ರೆ ಒಕ್ಕಲ್ತನದೊಳಗೆ ನಾವು ಡೆವಲಪ್ ಇದೆ. ಮನೆಯನ್ನ ಹುಡುಗರನ್ನ ಹಚ್ಚಿಸಿ ಈಗೇನ ಈ 2 ನೀರಾವರಿ ಆದದ್ದು ನೋಡಿ ನನಗೆ ಏನಂದ್ರೆ ತಾಂತ್ರಿಕ ಜ್ಞಾನ ಮತ್ತೆ ದಿನ ದಿನ ಏನು ಬದಲಾವಣೆ ಆಗ್ತಾ ಇದೆ ತಂತ್ರಜ್ಞಾನ, ಅದನ್ನು ಕೂಡ ನಾವು ನಮ್ಮ ಹೊಲದೊಳಗೆ ಯಾವ ರೀತಿಯಾದಂತಹ ಪ್ರಯತ್ನ ಮಾಡಿರಿ ಅಂತ ಹೇಳಬಹುದು? ಈಗ ನೀವು ಕೇಳಿದ್ದು ಬಹಳ ವಿಶೇಷವಾದಂತದ್ದು ಮತ್ತು ಯಶಸ್ವಿ ರೈತರು ಎನಿಸ್ಕೊಳಕ್ ಸಾಧ್ಯ ಇಲ್ಲ, ಆರ್ಥಿಕವಾಗಿ ಅನುಕೂಲ ಆಗಕ್ ಸಾಧ್ಯನೇ ಇಲ್ಲ. ಈಗ ನಾವು ಮೊದಲು ನಾವು ಸಣ್ಣವರಿದ್ದಾಗ ನೋಡ್ತಿದ್ದೀವಿ ಅಂದ್ರೆ 5, 6, 7, 8 ಹಿಂಗ ಇಷ್ಟು ಫೂಟ್ ಗ್ಯಾಪ್ ಸಾಲ ಹಾಕಬಸ್ತಾರ. ಬಹಳ ಅಂದ್ರೆ ಒಂದ್ ಬೆಳಿಗ್ಗೆ ತಲುಪುದು ಸ್ವಲ್ಪ ಮಟ್ಟಿಗೆ ಬೆಳಿಗ್ಗೆ ಸಿಗುದು ಒಟ್ಟು ಎಲ್ಲ ವೇಸ್ಟ್ ಆಗಿ ಹೋಗ್ತತಿ. ಅದ ನಾವು ಡ್ರಿಪ್ ಅಳವಡಿಸ್ಕೊಂಡ್ರ ಈ ಐಸ್ ನಾನು ಹೋದ ಒಂದು 2 ಪುನಾದೊಳಗೆ ನಡೆದಿರುವಂತ ಒಂದು ಕೃಷಿ ಮೇಳಕ್ಕೆ ಹೋದಾಗ ಅಲ್ಲಿ ಒಂದು ಫಸಲ್ ಇನ್ಸ್ಟ್ರೂಮೆಂಟ್ ಬರ್ತೈತಿ. ನಾವು ದ್ರಾಕ್ಷಿ ತೋಟದೊಳಗೆ ನಮ್ಮ ಮಧ್ಯದಲ್ಲಿ ಕೂಡಿಸ್ಬೇಕು. ಅದನ್ನ ನನಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಐತೆ ಅಷ್ಟೇ. ಇದೀಗ ಅಲ್ಲಿ ಒಂದು ಇಂಡಿಕೇಟರ್ ಗಳು ಇರ್ತಾವ್ರಿ. ಅವ ಅದ ಯಾವ ಇಂಡಿಕೇಟರ್ ಹತ್ತಿದ್ರೆ ನೀರು ಸಫಿಸಿಯಂಟ್ ಐತಿ, ಭೂಮಿಗೆ ತೇವಾಂಶ ಸಫಿಸಿಯಂಟ್ ಐತಿ, ನಾವು ಅಷ್ಟಕ್ಕೆ ಬಂದ್ ಮಾಡಬಹುದು. ಇಂಥವೆಲ್ಲ ತಂತ್ರಜ್ಞಾನ ನಾವು ಬಳಸಬೋದೇ ಹೋದ್ರೆ ನಾವು ಮನುಷ್ಯ ಬಂದ ನೀರು ಕೊಡ್ತೀವಿ. ತಾಸುಗಳು ಭೂಮಿ ಒಳಗಿರುವಂತ ಖನಿಜಾಂಶಗಳನ್ನ ಗೊಬ್ಬರ ಅಂಶಗಳನ್ನ ಬೆಳಿಗ್ಗೆ ತೋಳಕ್ ಆಗುದಿಲ್ಲ. ರೂಟ್ ಕಡಿಮೆ ಆತಂದಾಗ ಮಾತ್ರ ನಾವು ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಹೆಚ್ಚು ಇಳುವರಿನೂ ಪಡಿಬಹುದು, ಹೆಚ್ಚು ಆರ್ಥಿಕವಾಗಿ ಅನುಕೂಲನೂ ಆಗಕ್ ಸಾಧ್ಯ ಐತಿ. 6,000 ಬಡ್ಡಿ ಬಾಳೆ ಹೆಚ್ಚಿದ್ದೆ ನಾನು. 6,000 ಬಡ್ಡಿ ಬಾಳೆ ಹೆಚ್ಚಿದ್ರೆ ನಾನು ಎಕ್ಸ್ಪೋರ್ಟ್ ಮಾಡಿದೆ ಫಸ್ಟ್. ನನಗೆ ಆಕ್ಚುಲಿ ನಾನು ಮತ್ತೊಂದು ಕಂಪನಿ ಹಿಡ್ಕೊಂಡ್ ಬಂದೂ ನಾನು ಬಾಳೆ ಎಕ್ಸ್ಪೋರ್ಟ್ ಮಾಡಿಸಿದ್ರು. ಅವರು ಒಂದಿವೆಲ್ಲ 2-3 ಮಾರ್ಲಾರ್ದಾಗ ಮಾಡಿದಾಗ ಮತ್ತೆ ಎಕ್ಸ್ಪೋರ್ಟ್ ಬಾಳಿಗೆ ನಾರ್ಮಲ್ ಬಾಳಿಗೆ ಬಹಳ ಫರ್ಕ್ ಆಗ್ತದ್ರಿ. ನಾವು ತಂತ್ರಜ್ಞಾನ ಬಳಸಿದಾಗ ಎಕ್ಸ್ಪೋರ್ಟ್ ಆಗ್ತೈತಿ. ಅದು ಮನುಷ್ಯಗೆ ಬಂದಂಗ ಯಾವ್ದು ನಾವು ಕೆಮಿಕಲ್ಸ್ ಬಳಸಲಾರ್ದ ಮಾಡಿದಾಗ ಮಾತ್ರ ಎಕ್ಸ್ಪೋರ್ಟ್ ಆಗ್ತೈತಿ. ಹಂಗೆಲ್ಲ ನಾವು ಹೊಸ ತಂತ್ರಜ್ಞಾನಗಳು ಬಳಸುವುದು ಅಷ್ಟೇ ಸೂಕ್ತ ಐತೆ ಅಂತ ನನಗೆ ಅನಿಸುತ್ತೆ. ಈಗ ನಾವು ವಿಜಾಪುರ ಜಿಲ್ಲೆಯನ್ನ ನೋಡ್ತಾ ಇದೀವಿ, ಅನೇಕ ವರ್ಷಗಳಲ್ಲಿ ಇತ್ತೀಚಿನ ದಿವಸದೊಳಗ ಆಗ್ಯದವ್ ಸರ್. ದ್ರಾಕ್ಷಿ ಒಳಗ ನಮಗಿಂತನೂ ಸ್ವಲ್ಪ ತಿಕೋಟ ಭಾಗ ಬೆಳೆಗಾರರು ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯಿಂದ ಕಬ್ಬು ಬೆಳೀತಾರ, ಯಾರ್ಯಾರು ಹೆಚ್ಚಿನ ನಾನಾ ಕಬ್ಬಿನ ವಿಷಯದೊಳಗೆ ಇಂಟ್ರೆಸ್ಟ್ ತಗೊಂಡು ರಸ್ತಾಗ ಮನುಕ್ ಮಾಡಾಕತ್ತಿಂದ ಹೊಸ ಹೊಸ ಪರಕ್ ಆಗಿದಾವ್ರಿ. ಈಗ ನಂಗೆ ನಿನ್ನೆ ಒಬ್ರು ಹೇಳಿದ್ರು, ಈಗ ನಾವು ಮನುಕ್ ಮಾಡ್ಬೇಕಂದ್ರೆ ದ್ರಾಕ್ಷಿನ ಈ ಅಷ್ಟ್ಯಾಕ್ ಲೇಬರ್ ವೇಸ್ಟ್ ಮಾಡ್ತಿರೋದಕ್ಕ ಏನ್ ಎದ್ದುದ ಅವಶ್ಯಕತೆ ಇಲ್ಲ, ಔಷಧದೊಳಗ ಹೊಡೆದಂದ ಕಾಯಿ ಕಟ್ ಮಾಡೋದನ್ನ ಮಾಡಾಕತ್ತಾರ. ನಮಗಿಂತನೂ ಸ್ವಲ್ಪ ಆ ಭಾಗದ ಜನ ಸ್ವಲ್ಪ ಹೆಚ್ಚಿನ ಪ್ರಯತ್ನವಾದಿಗಳಂತ ನಾನು ಹೇಳಕ್ ಇಚ್ಛೆ ಪಡೆ. ತಂತ್ರಜ್ಞಾನ ಪಡ್ಕೊಳ್ಬೇಕು, ಹೊಸ ತಂತ್ರಜ್ಞಾನ ಪಡ್ಕೊಳ್ಬೇಕು, ಆಮೇಲೆ ಹೆಚ್ಚಿನ ಇಳುವರಿಯನ್ನ ತಗೊಳ್ಬೇಕು. ಅದ್ರ ಬೆಳೀತಾರ, ಅದ್ರ ನಂತರ ಯಾರೋ ದಲ್ಲಾಳಿಗಳು ಬಂದು ಅದನ್ನ ಮಾರಾಟ ಮಾಡಿ ಅವ್ರಿಗಿಂತ ಹೆಚ್ಚಿನ ಬೆಲೆಯನ್ನ ತಗೊಂಡು ಅವರು ಬೆಳೀತಾ ಇದ್ದಾರೆ. ಅಂತ ರೈತರನ್ನ ಸಂಘಟನೆ ಮಾಡಿ ಆ ಪ್ರಾಡಕ್ಟ್ಗಳನ್ನ ಬ್ರ್ಯಾಂಡ್ ಮಾಡಿಕೊಂಡು ಎಲ್ಲಿ ಬೇಕಾದಲ್ಲಿ ಮಾರಾಟ ಆಗುವಂತದ್ದು ಬೇಕಾದಂಗೆ ಎಕ್ಸ್ಪೋರ್ಟ್ ಆಗ್ತದೆ ಮತ್ತು ಒಳ್ಳೆ ಬೆಲೆ ಬರ್ತದೆ ಅನ್ನುವಂತಹ ಒಂದು ದೃಷ್ಟಿ ಇಟ್ಕೊಂಡು ನೋಡಿ ಸಂಘಗಳನ್ನು ಮಾಡಬೇಕು. ಈ ಭಾಗದ ರೈತರಿಗೆ ನಾವೆಲ್ಲ ರೈತರು ಸಂಘಟಿತರಾಗಿ ಒಂದು ಮಾರ್ಕೆಟಿಂಗ್ ಇರಬಹುದು, ಇವತ್ತು ಟ್ಯಾಕ್ಸ್ ಉಳಿತಾಯ ಆಗಿ ನಮಗೆ ಕಡಿಮೆ ರೇಟಿಗೆ ಔಷಧ ಸಿಗತೈತೆ ಅಂತಲೂ ಹೇಳ್ಯಾರ. ನಾನು ಅದನ್ನು ಮಾಡಬೇಕಂತ ಇಚ್ಛಾದಾಗದನ್ರಿ. ಅಂತವೆಲ್ಲ ನಾವು ರೈತರಿಗೆ ಈ ಭಾಗದ ರೈತರೆಲ್ಲರನ್ನು ಒಕ್ಕಟ್ ಮಾಡಿಕೊಂಡು ಒಂದು ಹೋಗಿ ಕೆಎಂಎಫ್ ರಿಕ್ವೆಸ್ಟ್ ಮಾಡಿ ಅಲ್ಲಿ ಪರ್ಮಿಷನ್ ತಗೊಂಡು ಹಿಂಗೆ ಇಂಥವ್ರು ಸ್ವಲ್ಪ ಕಬ್ಬು ಬೆಳೆಗಾರದ ಏನಿದ್ಬಿಟ್ಟು ನಮಗೆ ನಂದಿ ಶುಗರ್ ಫ್ಯಾಕ್ಟರಿ ಇರೋದ್ರಿಂದ ಇಲ್ಲಿ ಕಬ್ಬು ಬೆಳೆಗಾರ ಒಂದು ಅಟನು ಬಾಳಿಲ್ಲ, ಆಮೇಲಂತ ಬಾಳಿನೂ ಬಾಳಿಲ್ಲ. ನಾನೇ ಅವ್ ಜಾಸ್ತಿ ಮಾಡಿದ್ರಿ. ಅದ್ರಾಗ ದ್ರಾಕ್ಷಿ ಕಬ್ಬು ಅಂದ್ರೆ ಅಗದಿ ಈಜಿ ಕ್ರಾಪ್ ಅಲ್ಪ, ಏನು ಟೆನ್ಷನ್ ಇಲ್ಲ, ರೋಗ ರುಜಿನಗಳು ಕಡಿಮೆ ಅದಾವ, ಮತ್ತ ರಿಸ್ಕ್ ಇಲ್ಲ ಅನ್ನುವಂತ ಯಾವ್ದಾಗ ಕ್ರಾಪ್ ಇದ್ರ ಜೊತೆಗೆ. ಅದಕ್ಕೆ ನಾನು ರೈತರಲ್ಲಿ ಏನ್ ಹೇಳ್ತೀನಿ, ಸಂಘಟಿತರಾಗಿ ಮಾಡೋಣಂತ. ಅದ್ರ ಜೊತೆಗೆ ಹೊರ ಕೆಲವೊಂದ್ ಜನ ರೈತರ ಮತ್ತೆ ಇಲ್ಲಿ ಗೋಟೆ ಗದ್ದಾಳ ಇಲ್ಲಿ ದಾಶಾಳ ದಂಡಾಳ ಆ ಕಡೆ ಮಾಡಕಂತ ಅನ್ಸುದ್ದಿ. ನಾ ರೇಷ್ಮೆನೂ ಮಾರ್ತಿ ಈ ಇತ್ತಿತ್ತಲಾಗಿ ನಾನು ಪ್ರತಿದಿನ ನನಗೆ ಅದೊಂದು ವಾಟ್ಸ್ಆಪ್ ಗೆ ನಾನು ರೇಷ್ಮೆ ಬೆಳೆಗಾರ ಸಂಘದಾಗ ನನ್ನ ನಂಬರ್ ಯಾರು ಬರುವಂತ ಅದನ್ನ ಸಿಲ್ಕ್ ಏನು ನಮ್ಮಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಬಂದ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದರ ಬೆನಿಫಿಟ್ ಇನ್ನು ಪ್ರತಿಯೊಬ್ಬ ರೈತರು ಮಾಡಿದ್ರು ಆರ್ಥಿಕವಾಗಿ ಅನುಕೂಲ ಆಗ ಸಾಧ್ಯ ತೆಗೆದ ನನ್ನ ಮನವರಿಕೆ ಆಗಿ ಈಗ ನಾನು ರೇಷ್ಮೆ ಇಲಾಖೆ ಅವ್ರನ್ನ ಕಾಂಟ್ಯಾಕ್ಟ್. ನಾನು ವ್ಯಕ್ತಿಗೆ ನನಗೆ ಏನು ನಾಲೆಜ್ ಇಲ್ಲ, ನಾನು ಒಬ್ಬ ಮಾಡಿದ ರೈತನಂತೇಳಿ ಹೋಗೇನ ಕೇಳ್ಕೊಂಬಂದು ಮಾಡ್ತೀನಿ. ಹಂಗ ನನ್ನಲ್ಲಿ ಮತ್ತೆ ನಾವೆಲ್ಲರೂ ಇದು ಒಕ್ಕಟ್ಟಾಗಿ ಬರೀ ಅಂತ ನಾವು ಕೇಳಕ್ ಹೋದೇವ ಅಂದ್ರೆ ಮೋಸ್ಟ್ಲಿ ಇದ್ರೊಳಗೆ ಏನ್ರ ಒಂದೊಂದು ವೈಯಕ್ತಿಕ ಅನುಕೂಲ ಇರಬಹುದಲ್ಲ ಅನ್ನೋ ಒಂದು ಕಾತ್ರಾಳ ಅರ್ಜುನ್ಗಿ ಕಮ್ಮ ಇವೆಲ್ಲ ಸುತ್ತೆ ನಮ್ಮ ಹಳ್ಳಿ ಬರ್ತಾಳ್ರಿ, ಹಲಗಿನಿ ಎಕ್ಕುಂಡಿ ಹೊಕ್ಕುಂಡಿ ಹಿಂಗೆಲ್ಲ ನನಗೆ ಯಾವುದೂ ರಾಜಕೀಯ ಉದ್ದೇಶ ಇಲ್ಲ. ಅದಕ್ಕೆ ಪಕ್ಷಾತೀತ ಜಾತ್ಯಾತೀತ ಅದೇನಂದ್ರೆ ಅದ್ರ ಪಕ್ಷ ಅಂದ್ರೆ ಅದು ರೀತಿಯಾಗಿ ನಾವು ಬೆಳೆದಂತ ಬೆಳೆಗೆ ರೇಟ್ಗಾಗಿ ನಾವು ಹೋರಾಟ ಮಾಡಕ್ ಹೋದ್ರು ಒಂದು ಬೆಲೆ ಇರ್ತೈತೆ. ಅದಕ್ಕೆ ಅಂದ್ರೆ ಈ ಭಾಗದೊಳಗೆ ಮೇನ್ ನೀರಾವರಿ ಕೊರತೆ ಇತ್ತು. ಹಿಂಗಾಗಿ ನಾವು ಒಂದು ಕಾಲಕ್ಕೆ ನಮ್ದು ಏನಂದ್ರೆ ನಾವು ಒಕ್ಕಲ್ತನ ಮಾಡಿದ್ರೆ ಇಲ್ಲಿ ಏನಂತ ಹೇಳ್ಕೊಳಕ್ ಇಚ್ಛೆ ಪಡ್ತೇನೆ ನಾನು. ಯಾಕಂತಂದ್ರೆ ಬಹಳ ಒಂದು ಅನುಕೂಲ ಪ್ರತಿಯೊಬ್ರು. ಈಗ ಯಾರ ಲಾಸ್ ಆಗ್ಯಾರ ಅಂತಂದ್ರೆ ಒಂದು ಸುತ್ತಮುತ್ತ ಗ್ರಾಮಗಳಲ್ಲಿ ಒಕ್ಕಲ್ತನದೊಳಗೆ ಲಾಸ್ ಆಗುವಂತ ಪ್ರಶ್ನೆನ ಬರೋದಿಲ್ಲ ಅನ್ಸುತ್ತೆ ನನಗೆ ಸರ್. ಅಂದ್ರೆ ಯೋಜಿತವಾದಂತರಲ್ಲಿ ರೈತರಲ್ಲಿ ವಿನಂತಿ ಮಾಡ್ತಂತಂದ್ರೆ ನೀವು ಒಂದೇ ಮಾಡಬೇಡ್ರಿ, ಒಂದೇ ಕ್ರಾಪ್ ಮಾಡಿದ್ರಿಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಸರ ಗ್ರೇ ಇಲ್ಲ ಫ್ಲವರಿಂಗ್ ಅದಾಗೆಲ್ಲ ಹೋಯ್ತು, ಮಳಿ ಕಂಟಿನ್ಯೂ ತಿಂಗಳಗಟ್ಟಲೆ ಜಿಟಿ ಜಿಟಿ ಮಳಿ ಹತ್ತಲ್ರಿ. ಇವತ್ ನೋಡ್ರಿ ನಾವು ಆಮೇಲಂತ ರೇಟ್ ಒಂದು ವೇಳೆ ಒಟ್ಟು ನಮ್ ಲ್ಯಾಂಡ್ ಐತಿ ಎಲ್ಲಾನು ನಾವು ಒಂದ್ ಸರ ರೇಟ್ ಸಿಕ್ಕದ ಆಸೆಗೆ ಬಿದ್ದು ಒಂದ್ ರೇಟ್ ಹೋದ್ರು ಒಂದ್ ರೇಟ್ ನಮ್ ಕೈಗೆ ಹತ್ತೈತಿ. ಯಾಕಂದ್ರೆ ನಾವು ಫಸ್ಟ್ ರೇಟಿನ್ಗಿಂತ ಇಂಪಾರ್ಟೆಂಟ್ ನಾವು ರೈತರು ಹೆಂಗ್ ಕೇಳ್ರಿ, ಒಂದ್ ನಿಮಿಷ ಸಿಗತೈತಿ, ಒಂದ್ ನಿಮಿಷ ಸಿಗಲಿಲ್ಲ ಇನ್ನೊಂದ್ ನಿಮಿಷ ಸಿಗಬೇಕಲ್ರಿ. ಕಂಟಿನ್ಯೂ ನೀವು ಉಳ್ಳಾಗಡ್ಡಿ ಇರ್ತೈತಿ ಫಾರ್ ಎಕ್ಸಾಂಪಲ್ ಅಂದ್ರಿ ಅಂತಂದ್ರೆ. ಆದ್ರೆ ಈ ಕಡೆ ಸೈಡ್ ರೈತರು ಹೆಂಗ್ ಧೈರ್ಯವಂತಿರ್ತಾರಂದ್ರೆ ಅವ್ರು ಒಂದ್ ಕ್ರಾಪ್ ಹಿಡಿದ್ರಂದ್ರೆ ವರ್ಷದ ವರ್ಷ ಲಾಸ್ ತೆಗೆದು ಕೊಟ್ಟು ಹೋಗ್ತೀರ, ಲಾಭ ತಂದು ಕೊಟ್ಟು ಹೋಗ್ತದ. ಅದಕ್ಕೆ ನಾವ್ ಹೇಳ್ತೀವಿ, ನಾವು ರೈತರು ಫಸ್ಟ್ ರೇಟಿನ ಬೆಳೆಯುವಂತ ಮಟ್ಟಕ್ಕೆ ನಾವು ಮೊದಲು ತಯಾರಾಗಬೇಕಾಗೈತಿ. ಆಮೇಲೆ ಒಂದ್ ನಿಮಿಷ ರೇಟ್ ನಮಗೆ ಸಿಕ್ಕತ್ತೆ ಸರ್ ತಿನ್ನಬೇಕಲ್ರಿ, ತಿನ್ಲಾರ್ದ ಏನ್ ಅದ್ ಮಸ್ಟ್ಯಾಂಡ್ ಶುಡ್ ಕಪ್ಸಬೇಕದು. ನಾವ್ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಒಂದು ಅಂಗಡಿ ಹಾಕಿದ ಮಾಲಕ್ ಇದ್ದಂತಂದ್ರೆ ಒಬ್ಬ ರೈತನಂತೇಳಿ ಏನೈತೆ ಪ್ಲಾಟ್ಫಾರ್ಮ್ ಅಂತಂದ್ರೆ ಭೂಮಿ ಐತ್ರಿ. ಈ ಭೂಮಿ ಹೆಂಗಪ್ಪ ಅಂತಂದ್ರೆ ಭೂಮಿಯೊಂದಿಗೆ ಹಂಚಿ ಹೋಗಿ ನಮ್ಗೆ ಲಾಸ್ಟಿಗೆ ಹೋಗಿ ಸ್ವಲ್ಪ ಉಳಿತೈತಿ. ನಾವು ಅದಕ್ಕೆ ತೃಪ್ತಿ ಪಡಬೇಕು, ಅದಕ್ಕೆ ನಾವು ಅಸೂಯೆ ಪಡಬಾರದು ನನ್ನ ವಿಚಾರ. ಯಾಕಂತ ತಿಳ್ಕೊರಿ, ಅವ್ ಪಟ್ಟಿ ಅಂಗಡಿ ಇಟ್ಟವ ಹೊಟ್ಟ ಬದುಕಿರ್ತಾನ. ನಾವು ಹತ್ತು ಎಕರೆ ತೋಟ ಇಟ್ಟವ್ರ ಎಟ್ಟ ಮನೆ ಹೆಸರು ಕೆಡಿಸೋದು ಬೇಡ, ಸುಮ್ಮನೆ ಸೀದಾ ಅವ್ರ ಏನಾರ ಒಂದು ಉದ್ಯೋಗ ಪಡ್ಕೊಂಡು ಹೋಗ್ಬಿಡ್ಚಲು, ದುಡ್ಡ ಗಳಿಸಬೇಕಾಗಿತ್ತಂದ್ರೆ ಬೇರೆ ಏನ್ರ ಉದ್ಯೋಗ ಮಾಡೋದು. ನನ್ನ ಅಭಿಪ್ರಾಯ ಮನುಷ್ಯನ ಏನೋ ಕೆಟ್ಟ ಅನಿಸು ಸಜ್ಜಕ. ಈ ಪಾಪ ಈಗ ಬರಗಾಲ ಇದ್ದಂತ ಜನ ಅವ್ರಿಗೆ ಟೈಮ್ ಟು ಟೈಮ್ ಮಳೆ ಆಗಂಗಿಲ್ಲ, ಅವ್ರ ಎಷ್ಟೋ ಜನ ದಲ್ಲಾಳಿಗಳು ಬದುಕುತ್ತಾರ, ಎಷ್ಟೋ ಕೂಲಿ ಕಾರ್ಮಿಕರು ಬದುಕುತ್ತಾರ. ಇದೆಲ್ಲ ನಡೆಯದ ಲಾಸ್ಟ್ಗಳಲ್ಲಿ ರೇಷ್ಮೆ ಕೃಷಿನೂ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ. ನಿಮ್ಮ ಜೊತೆಗೆ ಇನ್ನೂ ಕೆಲವು ರೈತರನ್ನು ಪ್ರೋತ್ಸಾಹ ಮಾಡಿ ಕೃಷಿ ನಿಂದು 4 ಎಕರೆ ಮಾಡಿರ್ತಿ, ಇನ್ನು ಅದೊಂದೊಳ್ಳೆ ಫೇಲ್ ಆದ್ರೂ ಸದ್ಯಕ್ಕೆ ಇನ್ನು 10 ಎಕರೆದಾಗ್ರೆ ನೀನು ಅವ್ರಿಗೆ ಒಂದು ಗ್ಯಾರಂಟಿ ಚಾಲೆಂಜ್ ಮಾಡಿನ. ನೀವು ಮುಂದಿನ ದಿನಮಾನಗಳಲ್ಲಿ ರೇಷ್ಮೆಗೆ ಬಂದೇ ಬರ್ತಿರತ್ತೀರಿ ನಾನು. ಯಾಕಂದ್ರೆ ನಾನು ಫಸ್ಟ್ ಆಪಲ್ ಬೇರೆ ತಚ್ಚಿದ್ದೆ ಸರ್, ನಾನು ಮಹಾರಾಷ್ಟ್ರದ ಅಲ್ಲಿ ಕ್ಲೋಸ್ಗೆ ಹೋಗಿ ನನಗೆ ಉಳಿದ ಆಸ್ತಿ ಒಳಗೆ ಉತ್ಪನ್ನ ಬರ್ತಿತ್ತು ನೋಡಬೇಕಂದ 2.5 ಎಕರೆ 1200 ಬಡ್ಡಿ ಹೆಚ್ಚಿದ್ದಾರೆ. ನೀವು ಒಟ್ಟ 3 ವರ್ಷ ಅದನ್ನ ಯಾರು 5 ರೂಪಾಯಿ ಕೆಜಿ ಕೇಳಿಲ್ಲ, ಆವಾಗ ಅನಿವಾರ್ಯ ನಾನು ಕಿತ್ತು ತೆಗೆದೆ ಅದನ್ನ. ಹಂಗ ನಾ ಏನ ಮಾಡಿದ್ರು ಒಂದ್ ಸಲ ನಾನು ಹೋಗುಣಂತ ಫ್ಯಾಮಿಲಿ ಸಮೇತ ಹೋಗೋರ್ತಿನ. ಯಾಕಂತಂದ್ರೆ ಈ ರೇಷ್ಮೆ ಮಾಡಕ್ ಏನ ಆಳುಗಳ ಅವಶ್ಯಕತೆ ಹೆಣ್ಮಕ್ಳಿಗೆ. ನಮ್ಮನೆಯಿಂದ ಇದ್ದಂತ ಎಲ್ಲ ಗೃಹಿಣಿಯರಿಗೆ, ನಮ್ ಶಶಿ ಇರ್ಬೋದು, ನಮ್ ಮಿಸಸ್ ಇರ್ಬೋದು, ಇವ್ರ ಎಲ್ಲರಿಗೂ ರೈತರು ಕರ್ಕೊಂಡೇ ಮಾಡ್ತೇನೆ ಸಾಕಷ್ಟು ಜನ ರೈತರಿಗೆ. ರಮೇಶ್ ಅವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್, ಆತ್ಮೀಯರೆ ರಮೇಶ್ ಬಡ್ರಿ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. ಒಳ್ಳೇದು ರಮೇಶ್ ಮಂಜುನಾಥ್ ಬಂಡ್ರಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಯಾವ ರೀತಿಯಾದಂತಹ ಒಂದು ಕೃಷಿ ಹಾನಿ ಮಾಡಿ, ವಿಶೇಷವಾಗಿ ರೇಷ್ಮೆ ಕೃಷಿ ನಮ್ಮ ರೈತರಿಗೆ ಬಹಳ ಅನುಕೂಲ ಒದಗಿಸ್ತದ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ, ತಮ್ಮ ಮುಂದೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ತಮಗೂ ಕೂಡ, ಎಲ್ಲ ರೈತರಿಗೂ ಕೂಡ ನಮಸ್ಕಾರಗಳು. ನಮಗ ದ್ರಾಕ್ಷಿ, ಬಾಳೆ ಮತ್ತು ಕಬ್ಬಿನ ಬೇಸಾಯ ಅನುಭವ ಕುರಿತು ಬಬಲೇಶ್ವರ ತಾಲೂಕಿನ ಶಿವ ಧ್ಯಾನವು ಮಾಡಣ್ಣ ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ಮಾಡೋ ಗರವು ಅಹಂಕಾರ ಗ್ರಾಮಸ್ಥರ ಮಾಯ ಬಂದರೆ ಸಾವಧಾನ ಮಾಡೋದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ಆರು ಶಾಸ್ತ್ರಗಳು ಸಿದ್ಧಿಯ ಮಾಡು ಅದಿನವು ಮಾಡು, ರೊಕ್ಕ ನೋಡಿ ನೀ ವ್ಯಾಪಾರ ಮಾಡು, ಎಂಟು ದಿನಕ್ಕೊಮ್ಮೆ ನೀ ನಿಯಮವಾಸಿ ಒಂದತ್ತು ಮಾಡೋ ತಾಯಿ ತಂದಿ ಪೂಜಾ ಮನೆಯ ಬಿಚ್ಚಿ ಮೇಲೆ ಮ್ಯಾಲಿಗೆ ಮಾಡು ನೀನು ತಿಳಿದು ನೋಡಣ್ಣ, ಬೆಳ್ಳ ಬೆಳಗನ ಭೋಗವು ಮಾಡು, ಬೆಳಗ ಮುಂಜಾನೆ ಗುರಿ ಕಂಡಲ್ಲಿ ವೈರಿಯು ಕಂಡಲ್ಲಿ ಧೈರ್ಯವು ಮಾಡು, ಹೊತ್ತು ಮುಳುಗಿದಲ್ಲಿ ವಸ್ತಿಯ ಮಾಡೋ ಜ್ಞಾನದಿಂದ ಶಿವ ಧ್ಯಾನವು ಮಾಡು, ಜ್ಞಾನ